ಅಂದ್ರೆ ಬಾಳೆ ಬೆಳೆ ಹೇಗೆ ಬೆಳಿಬೇಕು, ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು, ಏನೆಲ್ಲ ಒಂದು ನಿರ್ವಹಣೆ ಮಾಡ್ಬೇಕಾಗುತ್ತೆ, ಬಾಳೆಯಿಂದ ಏನೆಲ್ಲ ಅನುಕೂಲಗಳಿದ್ದಾವೆ, ಯಾವ ರೀತಿಯ ಒಂದು ಬೇಸಾಯ ಕ್ರಮಗಳಿದ್ದಾವೆ, ಇದ್ರ ಬಗ್ಗೆ ಇವತ್ತು ಮಾಹಿತಿಯನ್ನ ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿಗಳಾದಂತಹ ಎಚ್ ಎಂ ಸಣ್ಣಗೌಡರ ಅವರು. ನಮಸ್ಕಾರ ಸಣ್ಣಗೌಡರ ಅವರಿಗೆ. ನಮಸ್ಕಾರ ಸರ್. ಸರ್, ಈಗ ಬಾಳೆ ಬೆಳೆಯಂತ ರೈತರು ಅಂದ್ರೆ ಈಗ ನಮ್ಮ ಭಾಗದಲ್ಲಿ ಬೆಳೆತಾರೆ, ಇತ್ತೀಚೆಗೆ ಬಾಳೆ ಬೆಳೀಲಿಕ್ಕೆ ಆಸಕ್ತಿನ ತೋರಿಸ್ತಾರೆ, ಅಂದ್ರೆ ಅದರಲ್ಲಿ ಯಾವ ತಳಿಗಳಿರ್ತವೆ, ಏನೆಲ್ಲ ಮಾಡ್ಬೇಕು, ಅದ್ರ ಬಗ್ಗೆ ತಿಳಿಸ್ಕೊಡಿ. ಒಬ್ಬ ರೈತ ತಾನು ಬಾಳೆ ಬೆಳಿಬೇಕಂದ್ರೆ ಏನೆಲ್ಲ ಒಂದು ತಯಾರಿ ಮಾಡ್ಕೋಬೇಕು? ಸರ್, ಬಾಳೆ ಒಂದು ಅತ್ಯುತ್ತಮ ಹಣ್ಣಿನ ಬೆಳೆಯಾಗಿದ್ದು ರೈತರಿಗೆ ಒಳ್ಳೆ ಆದಾಯನ ತಂದುಕೊಡುವಂತ ಬೆಳೆಯಾಗಿರ್ತದೆ. ಇತ್ತೀಚೆಗೆ ಬಾಳೆ ಬೆಳೆಯುವ ಒಂದು ಪದ್ಧತಿ ನಮ್ಮ ಪ್ರದೇಶದಲ್ಲಿ ದಾವಣಗೆರೆ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಈ ಕಡೆಗೆಲ್ಲ ಹೆಚ್ಚು ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ, ಒಂದು ಅದರಲ್ಲಿ ಬರ್ತಕ್ಕಂಥ ಆದಾಯ ಇರ್ಬೋದು, ಎರಡನೇದು ಈಗ ನಮ್ಮ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಡಿಕೆ ವ್ಯಾಪಕವಾಗಿ ಬೆಳೀತಾ ಇದಾರೆ. ಈ ಅಡಿಕೆಗೆ ಮೊದಲನೇದಾಗಿ ಒಂದು ವರ್ಷ ಅಥವಾ ಎರಡು ವರ್ಷ ನೆರಳಿಗೆ ಅಂತಂದ್ಬಿಟ್ಟು ಕೂಡ ಸಾಕಷ್ಟು ರೈತರು ಈ ಒಂದು ಬಾಳೆಯನ್ನ ಹಾಕ್ತಾ ಇದಾರೆ. ಹಾಗಾಗಿ ಈಗ ಹೆಚ್ಚಿನ ಒಂದು ಪ್ರದೇಶ ಆಗ್ತಾ ಇರೋದ್ರಿಂದ ಕೆಲವೊಂದು ವೈಜ್ಞಾನಿಕ ಪದ್ಧತಿಗಳನ್ನ ರೈತರು ಅಳವಡಿಸ್ಕೊಂಡ್ರೆ ಅದರಲ್ಲಿ ಉತ್ತಮವಾದ ಒಂದು ಇಳುವರಿನ ಪಡಿಬಹುದು. ಸರ್, ನೀವು ಹೇಳಿದಂಗೆ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಅವ್ರು ಯಾವ ರೀತಿ ತಯಾರು ಮಾಡ್ಕೋಬೇಕು ಹೊಲವನ್ನ ಅಂತಂದ್ರೆ, ಸಮತಟ್ಟು ಮಾಡ್ಕೊಂಡ್ಬಿಟ್ಟು ಸರ್ ಫಸ್ಟ್ಗೆ ಒಂದರಿಂದ ಎರಡು ಸರಿ ಕಲ್ಟಿವೇಟರ್ ಅಂತ ಹೇಳ್ತೀವಿ, ಈ ತರ ಮಾಡ್ಕೊಂಡ್ಬಿಟ್ಟು ಕಳೆ ನಿರ್ವಹಣೆಯನ್ನ ಮಾಡ್ಕೊಂಡ್ಬಿಟ್ಟು ಬಾಳೆಯನ್ನ ನಾವು ನಾಟಿ ಮಾಡಬಹುದು. ಬಾಳೆ ನಾಟಿ ಮಾಡೋದಕ್ಕಿಂತ ಮುಂಚೆ ನಮ್ಗೇನಪ್ಪಾ ಅಂದ್ರೆ ತಳಿಗಳ ಆಯ್ಕೆ ಸಾಕಷ್ಟು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಸರ್ ರೈತರು. ಅದರ ಒಂದು ಮಹತ್ವ ಏನಪ್ಪಾ ಅಂತಂದ್ರೆ, ಈಗ ಯಾವ ತಳಿ ಬೆಳಿಬೇಕು ಅನ್ಕೊಳ್ಳೋದು ಗೊತ್ತಿರಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ, ಇದರಲ್ಲಿ ಮೇಜರ್ ಆಗಿ ನಮ್ಮ ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ಏಲಕ್ಕಿ ಬಾಳೆ ಅಥವಾ ಪುಟ್ ಬಾಳೆ ಅಂತ ಅಂತಾರೆ. ಮತ್ತೆ ಎರಡನೇದ ಏನಪ್ಪಾ ಅಂತಂದ್ರೆ ಪಚ್ಚಬಾಳೆಯಲ್ಲಿ G9 ಅಂತ ಅಂತಾರೆ, ಅಥವಾ ಇತ್ತೀಚೆಗೆ ಏನಪ್ಪಾ ಅಂದ್ರೆ ವಿಲಿಯಮ್ಸ್ ಅಂತ ಒಂದು ಬಂದಿದೆ. ಈ ಎರಡು ತರ ಪಚ್ಚಬಾಳೆ ಅಥವಾ ಏಲಕ್ಕಿ ಬಾಳೆಯಲ್ಲ ನಾವು ಇಲ್ಲಿ ಬೆಳಿಬಹುದು. ಅವರಿಗೆ ಅನುಕೂಲ ಇದ್ದಂಗೆ ಮಾರ್ಕೆಟ್ ಯಾವ್ದು ಅನುಕೂಲ ಇದೆ ಅದರ ಪ್ರಕಾರವಾಗಿ ಬಾಳೆಯನ್ನ ಬೆಳಿಬೇಕಾಗ್ತದೆ. ದಾವಣಗೆರೆ ಸುತ್ತಮುತ್ತ ಎಲ್ಲ ನಮ್ಗೆ ಬಂದ್ರು ಅಂತಂದ್ರೆ, ಇಲ್ಲೆಲ್ಲ ಏನಪ್ಪಾ ಅಂತಂದ್ರೆ ಏಲಕ್ಕಿ ಬಾಳೆಗೆ ಸಾಕಷ್ಟು ಬೇಡಿಕೆ ಇರೋದ್ರಿಂದ ಏಲಕ್ಕಿ ಬೆಳೆದು ಉತ್ತಮ. ಸರ್, ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಏಲಕ್ಕಿ ಬಾಳೆ ಬೆಳೆದಾಗ ಜಾಸ್ತಿ ಇರುತ್ತೆ ರೇಟ್ ಬೇರೆ ಪಚ್ಚಬಾಳೆ ಕಂಪೇರ್ ಮಾಡ್ಕೊಂಡಾಗ. ಸೊ ಹಾಗಾಗಿ ನಮ್ಮ ಭಾಗದಲ್ಲಿ ಏಲಕ್ಕಿ ಸೂಕ್ತವಾಗಿ ಬರುತ್ತದೆ. ಸರ್, ಈಗ ನಾಟಿ ಮಾಡೋ ಸಂದರ್ಭದಲ್ಲಿ ಏನೇನು ಒಂದು ಕ್ರಮಗಳನ್ನು ಅನುಸರಿಸಬೇಕು, ಆಮೇಲೆ ಭೂಮಿ ಯಾವ ತರ ಇದ್ರೆ, ಕೆಲವು ಕಡೆ ಈ ಮಸಾರಿ ಇರ್ತತೆ, ಕೆಲವು ಕಡೆ ಇದೆಲ್ಲ ಕಪ್ಪು ಮಣ್ಣು ಎಲ್ಲ ಇರ್ತತೆ, ಯಾವ ತರ ಭೂಮಿ ಇದ್ರೆ ಈ ಬಾಳೆಗೆ ಸೂಕ್ತ ಅಂತ ಹೇಳ್ತೀರಾ? ಸರ್, ಮರಳು ಮಿಶ್ರಿತ ಕೆಂಪು ಮಣ್ಣು ಈ ಬಾಳೆಗೆ ಸೂಕ್ತ. ಮತ್ತೆ ಮಣ್ಣು ಪರೀಕ್ಷೆ ಮಾಡಿದಾಗ ನಾವೇನಪ್ಪಾ ಅಂದ್ರೆ ಮಣ್ಣಿನಲ್ಲಿ ರಸಸಾರ ಅಂತ ಹೇಳ್ತೀವಿ, ಈ ರಸಸಾರ 6.5-7 ಇತ್ತು ಅಂತಂದ್ರೆ ಬಾಳೆ ಬೆಳೆಗೆ ಸೂಕ್ತವಾಗಿ ಬರ್ತದೆ. ಅಪ್ ಟು 8.3 ವರೆಗೂ ಕೂಡ ಬಾಳೆಯನ್ನ ಬೆಳಿಬಹುದು. ಮತ್ತೆ ಎರಡನೇದಾಗಿ ನಾವೇನಪ್ಪಾ ಅಂತಂದ್ರೆ ಅಲ್ಲಿ ಈ ರಸಸಾರ ಜೊತೆಗೆ ಲವಣಾಂಶವನ್ನು ಕೂಡ ಪರೀಕ್ಷೆ ಮಾಡ್ತೀವಿ. ಲವಣಾಂಶ ಏನಪ್ಪಾ ಅಂತಂದ್ರೆ ಭೂಮಿಯಲ್ಲಿ 1 dSi/m ಗಿಂತನೂ ಕಡಿಮೆ ಇರಬೇಕು. ಇಂತ ಭೂಮಿ ಸಾಕಷ್ಟು ಸೂಕ್ತವಾಗಿರ್ತದೆ. ಕಪ್ಪು ಜಮೀನಲ್ಲೂ ಕೂಡ ಮಾಡಬಹುದು, ಇಲ್ಲ ಅನ್ನಂಗಿಲ್ಲ. ಆದ್ರೆ ಸ್ವಲ್ಪ ಕೆಲವೊಂದು ಬೇಸಾಯ ಕ್ರಮಗಳನ್ನ ನಾವು ವ್ಯತ್ಯಾಸ ಮಾಡ್ಕೊಂಡ್ಬಿಟ್ಟು ಬೆಳಿಬಹುದು. ಇನ್ನು ಭೂಮಿ ಸಿದ್ಧತೆ ಆದ್ಮೇಲೆ ಏನಪ್ಪಾ ಅಂತಂದ್ರೆ ಬಾಳೆಯನ್ನ ಬೆಳಿಬೇಕು ಅಂತಂದ್ರೆ ಇದರಲ್ಲಿ ದಾಯ ಬಹಳ ಮುಖ್ಯವಾಗಿರ್ತದೆ. ಸರ್, ನಾವು ಏನಪ್ಪಾ ಅಂತಂದ್ರೆ ಸಪರೇಟ್ ಬಾಳೆನೆ ಮಾಡ್ತೀವಿ ಅನ್ನೋದಾದ್ರೆ 6.5-7 ದಾಯದಲ್ಲಿ ಗಿಡದಿಂದ ಗಿಡಕ್ಕೆ ಏನಪ್ಪಾ ಅಂತಂದ್ರೆ 7 ದಾಯ ಇಟ್ಕೊಂಡ್ಬಿಟ್ಟು ನಾಟಿ ಮಾಡಬಹುದು. ಕೆಲವೊಂದು ಪ್ರದೇಶಗಳಲ್ಲಿ ಏನಪ್ಪಾ ಅಂತಂದ್ರೆ 8-8 ದಾಯನು ಮಾಡ್ತಾರೆ. ಇನ್ನು ಕೆಲವೊಂದು ಏನಪ್ಪಾ ಅಂತಂದ್ರೆ 8-5 ದಾಯನು ಕೂಡ ನಾವು ಮಾಡಬಹುದು. ಈಗ 8 ಜಾಸ್ತಿ ಇಟ್ಟಾಗ ಏನಪ್ಪಾ ಅಂದ್ರೆ ಟ್ರಾಕ್ಟರ್ ಅಲ್ಲಿ ಉಳುಮೆ ಮಾಡೋದಿರ್ಬೋದು, ಇದೆಲ್ಲ ರೈತರಿಗೆ ಅನುಕೂಲ ಜಾಸ್ತಿ ಆಗ್ತದೆ. ಒಂದ್ ಸೈಡ್ 8 ದಾಯ ಇಟ್ಕೊಂಡ್ರೆ ಅಂತಂದ್ರೆ ಇನ್ನು ಒಂದ್ ಸೈಡ್ 5 ದಾಯ ಇಟ್ಕೊಂಡು ಬೆಳಿಬಹುದು. ಇನ್ನು ಅಡಿಕೆ ಮಧ್ಯದಲ್ಲಿ ಮಾಡುವಂತಹದ್ದೇನಪ್ಪಾ ಅಂತಂದ್ರೆ ಅವ್ರದ್ದು 8-9 ಅಡಿಕೆ ದಾಯ ಇರುತ್ತಲ್ಲ, ಅದ್ರ ಮಧ್ಯೆ ಒಂದೊಂದು ಬಾಳೆ ಗಿಡವನ್ನ ನಾಟಿ ಮಾಡ್ಕೋಬೇಕಾಗ್ತದೆ. ನಾಟಿ ಮಾಡೋಕಿನ ಮುಂಚೆ ಏನಪ್ಪಾ ಅಂತಂದ್ರೆ ಈ ಗುಂಡಿ ತೆಗೆಯೋದು ಬಹಳಷ್ಟು ಮುಖ್ಯ. ಸರ್, ಬಹಳ ಜನ ರೈತರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಗಡ್ಡೆ ಏನ್ ಮೇಲೆ ತಗೊಂಡಿರ್ತಾರೆ ಅಷ್ಟೇ ಗುಂಡಿನ ತೆಗೆದ್ಬಿಟ್ಟು ಇಟ್ಬಿಡ್ತಾರೆ. ಅದು ತೊಂದರೆ ಏನಾಗುತ್ತೆ ಅಂತಂದ್ರೆ ಮುಂದೆ ಬಾಳೆ ಬೆಳೆದು ಅದು ಗೊನೆ ಬಿಟ್ಟಾಗ ಗೊನೆಗಳೆಲ್ಲ ಬೀಳುವಂತ ಸಂದರ್ಭ ಇರ್ತದೆ. ಸೊ ಹಾಗಾಗಿ ಬಾಳೆ ನೆಡುವಕ್ಕಿಂತ ಮುಂಚೆ ನಿಮ್ಗೇನಪ್ಪಾ ಅಂತಂದ್ರೆ ಬಹಳ ಜನ ಕೇಳಿರ್ಬೋದು ಬಾಳೆಯನ್ನ ಬಗೆದು ಹಚ್ಚರಿ ಅಂತಂದ ಅಂತಿರ್ತಾರೆ. ಕಾರಣ ಏನು ಅಂತಂದ್ರೆ ಅದು ಗಡ್ಡೆ ಮೇಲಕ್ಕೆ ಬರ್ತಿರ್ತದೆ. ಸೊ ಹಾಗಾಗಿ ಬಾಳೆಯನ್ನ ಹಚ್ಚೋದಕ್ಕಿಂತ ಮುಂಚೆ 2-2 ಗುಂಡಿ ತೆಗೆದ್ಬಿಟ್ಟು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಇತ್ತು ಅಂತಂದ್ರೆ ಸುಮಾರು 1 ಬುಟ್ಟಿಯಿಂದ 1/2 ಬುಟ್ಟಿಯಷ್ಟು ಕೊಟ್ಟಿಗೆ ಗೊಬ್ಬರ ನೀಡಿ ಆ ನಂತರ ನಿಮ್ಗೇನಪ್ಪಾ ಅಂತಂದ್ರೆ ಈ ಕಂದುಗಳನ್ನ ಹಚ್ಚದಿರ್ಬೋದು ಅಥವಾ ಟಿಶ್ಯೂ ಕಲ್ಚರ್ ಬಾಳೆ ಅಂತ ಬರ್ತವೆ. ಈ ಸಸಿಗಳನ್ನು ಕೂಡ ನಮ್ಗೇನಪ್ಪಾ ಅಂತಂದ್ರೆ ನಾಟಿ ಮಾಡೋದ್ರಿಂದ ಉತ್ತಮವಾದ ಒಂದು ಇಳುವರಿನ ಪಡಿಬಹುದು. ಸರ್, ನೀವು ಸಸಿಗಳು ಹೇಳಿದ್ರೆ ಕಂದುಗಳಂತ ಬರ್ತವೆ ಅಂತ, ಈ ಕಂದುಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಏನೆಲ್ಲ ಒಂದು ಎಚ್ಚರಿಕೆ ಕ್ರಮಗಳನ್ನ ಗಮನಿಸಬೇಕಾಗತ್ತ ನಮ್ಮ ರೈತ ಬಾಂಧವರು? ಯಾಕಂದ್ರೆ ಅವೇ ಮುಖ್ಯವಾಗುತ್ತೆ ನಮ್ಮ ಮುಂದೆ ನಮ್ಮ ಬೆಳೆ ಚೆನ್ನಾಗಿ ಬರ್ಬೇಕಂದ್ರೆ ನಮ್ಮ ಕಂದುಗಳ ಆಯ್ಕೆ ಬಹಳ ಮುಖ್ಯ ಅನ್ನಿಸ್ತ ಹೇಳ್ಬೋದು. ಯಾವ ರೀತಿ ಆಯ್ಕೆ ಮಾಡಬೇಕಾಗುತ್ತೆ ಸರ್? ಈಗ ಎಲ್ಲರೂ ಕೇಳಿರ್ಬೋದು ಗಾದೆ ಮಾತು, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ ಕೇಳ್ತಾರೆ. ಅಂದ್ರೆ ತಾಯಿ ಮರದಿಂದ ನಾವೇನಪ್ಪ ಅಂತಂದ್ರೆ ಈ ಕಂದುಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಸಾಕಷ್ಟು ಜಾಗ್ರತೆಯನ್ನ ವಹಿಸಬೇಕಾಗ್ತದೆ. ಅದರಲ್ಲಿ ನಮ್ಮ ಬಾಳೆಯಲ್ಲಿ ಎರಡು ತರ ಕಂದುಗಳು ಬರ್ತವೆ, ಒಂದು ನೀರ್ಗಂದು ಅಂತಂದ್ರೆ, ಇನ್ನೊಂದು ಕತ್ತಿ ಕಂದು ಅಂತಂದ್ರೆ. ಇದರಲ್ಲಿ ಎರಡರಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಕತ್ತಿ ಕಂದು ಅಂತ. ಈ ಕಂದುಗಳು ಹೇಗಿರ್ತವೆ ಅಂತಂದ್ರೆ, ಈ ತಾಯಿಯೇ ಒಂದು ಮರ ಏನಿರ್ತೈತೆ ಅದ್ರ ಪಕ್ಕದಲ್ಲೇ ಬೆಳೆದಿರ್ತೈತೆ. ಎಲೆಗಳು ಏನಪ್ಪಾ ಅಂದ್ರೆ ಅಗಲ ಇರೋದಿಲ್ಲ, ಒಂಥರ ಚೂಪು ಕತ್ತಿ ತರ ಕಾಣ್ತಿರ್ತವೆ, ಕತ್ತಿ ಅಗಲು ಹೆಂಗಿರ್ತೈತೆ ಆ ತರ ಕಾಣ್ತಿರ್ತವೆ. ಹಾಗಾಗಿ ಇದನ್ನ ಕತ್ತಿ ಕಂದು ಅಂತಂತಾರೆ. ಇನ್ನು ಒಂದ್ ಏನಪ್ಪಾ ಅಂದ್ರೆ ನೀರ್ಗಂದು ಅಂತಂದ್ರೆ, ಗಿಡದಿಂದ ಸ್ವಲ್ಪ ದೂರದಲ್ಲಿ ಇರ್ತೈತೆ, ಸ್ವಲ್ಪ ದೂರದಲ್ಲಿ ಇದ್ದದ್ದು ಏನಪ್ಪಾ ಅಂತಂದ್ರೆ ಅಲ್ಲಿ ಎಲೆಗಳೆಲ್ಲ ಅಗಲ ಇರ್ತವೆ. ಸೊ ಅಂತ ಬಾಳೆ ಗಡ್ಡೆಗಳನ್ನ ಸೆಲೆಕ್ಟ್ ಮಾಡ್ಕಂದ್ರೆ ಅವು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಹೊಂದೋದಿಲ್ಲ, ಮತ್ತೆ ಬೆಳೆ ಬರೋದು ತಡ ಆಗ್ತೈತೆ. ಹಾಗಾಗಿ ಕತ್ತಿ ಕಂದುಗಳನ್ನ ಆಯ್ಕೆ ಮಾಡ್ಕೋಬೇಕು. ಇದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಆಯ್ಕೆ ಮಾಡ್ಕೊಳ್ಳೋದಾಯ್ತು. ಇನ್ನು ಎರಡನೇದೇನಪ್ಪಾ ಅಂತಂದ್ರೆ, ಈ ಅಂಗಾಂಶ ಬಾಳೆ ಸಸಿಗಳು ಸಿಗ್ತವೆ, ಅವುಗಳನ್ನ ಏನಪ್ಪಾ ಅಂತಂದ್ರೆ ರೋಗರಹಿತವಾಗಿ ಟಿಶ್ಯೂ ಕಲ್ಚರ್ಡ್ ಅಂತ ಹೇಳ್ತೀವಿ ಸರ್. ಈಗ ಕೆಲವೊಂದ್ಸರಿ ಏನಾಗುತ್ತೆ, ಈಗ ಕಂದುಗಳನ್ನ ತಂದು ಹಚ್ಚಿದಾಗ ಮದರ್ ಪ್ಲಾಂಟ್ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ರೋಗಗಳು ಏನಪ್ಪಾ ಅಂದ್ರೆ ಕಂದಿನ ಜೊತೆಗೆ ಬಂದು ಈಗ ಹೊಸದಾಗಿ ಹಚ್ಚತಕ್ಕಂಥ ತೋಟಗಳಲ್ಲೂ ಅದು ಉಲ್ಬಣಗೊಳ್ಬಹುದು. ಆದ್ರೆ ಈ ಟಿಶ್ಯೂ ಕಲ್ಚರ್ ಬಾಳೆ ತಗೊಂಬಂದಾಗ ಏನಾಗುತ್ತೆ ಅಂತಂದ್ರೆ, ಅದರಲ್ಲಿ ಯಾವುದೇ ತರದ ರೋಗ ಮತ್ತೆ ಕೀಟಗಳ ಹಾವಳಿ ಇರೋದಿಲ್ಲ. ಹಾಗಾಗಿ ಏನಪ್ಪಾ ಅಂದ್ರೆ ಬೇಗ ಬೆಳವಣಿಗೆ ಹೊಂದತ್ತದೆ, ಮತ್ತೆ ಒಂದೇ ಸರಿಗೆ ಕಟಾವಿಗೆ ಬರುತ್ತೆ ಸರ್. ಅದು ಈ ಕಂದು ಹಚ್ಚಿದಾಗ ಏನಾಗುತ್ತೆ ಅಂತಂದ್ರೆ, ವೇರಿಯೇಷನ್ ನೀವು ಬಾಳೆ ಬಹಳಷ್ಟು ಜನ ರೈತರು ಕೇಳಿರ್ಬೋದು ಏನಾಗ್ತದೆ ಅಂತಂದ್ರೆ, ಈಗ ಕೆಲವೊಂದೇನಪ್ಪಾ ಅಂದ್ರೆ 10 ತಿಂಗಳಿಗೆ ಕಟಾವಿ ಬರ್ತವೆ, ಇನ್ನು ಕೆಲವೊಂದು ಗಿಡಗಳು ಏನಪ್ಪಾ ಅಂತಂದ್ರೆ 14 ತಿಂಗಳು 15 ತಿಂಗಳು ಈ ರೀತಿ ಹೋಗ್ತದೆ. ಅಂದ್ರೆ ಸುಮಾರು ಒಂದು 4-5 ತಿಂಗಳು ವೇರಿಯೇಷನ್ ಬರುತ್ತೆ, ಕಟಾವು ಒಂದೇ ಸರಿಗೆ ಬರಲ್ಲ. ಆದ್ರೆ ಈ ಟಿಶ್ಯೂ ಕಲ್ಚರ್ ಬಾಳೆ ಮಾಡೋದಾಗ ಏನಂತಂದ್ರೆ, ಒಂದೇ ಸರಿಗೆ ಕಟಾವಿ ಬರುತ್ತೆ ಸರಿ. ಸುಮಾರು ಒಂದು 11 ತಿಂಗಳಿಂದ 13 ತಿಂಗಳಿಗೆ ಒಂದು 2 ತಿಂಗಳು ವೇರಿಯೇಷನ್ ಅಲ್ಲಿ ಏನಪ್ಪಾ ಅಂತಂದ್ರೆ ಗೊನೆಗಳು ಬಂದ್ಬಿಡ್ತವೆ, ಕಟಾವಿ ಬಂದ್ಬಿಡತ್ತೆ, ಆಮೇಲೆ ರೋಗ ಇಲ್ಲದೆ ಇರೋದೊಂದು, ಆಮೇಲೆ ಕ್ವಾಲಿಟಿ ಒಂದೇ ತರ ಬರುತ್ತೆ. ವೇರಿಯೇಷನ್ ಇಲ್ಲದೆ ಇರೋದ್ರಿಂದ ನಿಮಗೆ ದರದಲ್ಲೂ ಕೂಡ ಜಾಸ್ತಿ ಸಿಗುತ್ತೆ. ನಿಮ್ಮ ತೋಟಕ್ಕೆ ಬಂದು ಏನಪ್ಪಾ ಅಂತಂದ್ರೆ ಈ ಒಂದು ಬಾಳೆಯನ್ನ ಕಟ್ ಮಾಡ್ಕೊಂಡು ಹೋಗುವಂತ ಸಂದರ್ಭ ಇದೆ ಸರ್. ಈಗ ವ್ಯಾಪಾರಸ್ಥರು ಬಂದು ತಗೊಂಡು ಹೋಗ್ತಾರೆ. ಸೊ ಹಾಗಾಗಿ ನಿಮ್ಗೆ ರೇಟ್ ಚೆನ್ನಾಗಿ ಸಿಗೋದ್ರಿಂದ ಈ ಟಿಶ್ಯೂ ಕಲ್ಚರ್ ಮಾಡೋದು ಉತ್ತಮ ಅಂತ ಸರ್. ಈಗ ತಾವು ಎರಡು ತರ ನಾವು ಬೆಳಿಬಹುದು ಅಂತ ಹೇಳಿ, ಒಂದು ಕಂದುಗಳು ಆಯ್ಕೆ ಮಾಡ್ಕೊಂಡು ಅದನ್ನ ನಾಟಿ ಮಾಡುವಂತ, ಇನ್ನೊಂದು ಟಿಶ್ಯೂ ಕಲ್ಚರ್ ನಲ್ಲಿ ಅಂದ್ರೆ ಅಂಗಾಂಶ ಕೃಷಿ ಪದ್ಧತಿಯಲ್ಲಿ ಬೆಳಿಬಹುದಂತ. ಇದನ್ನ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅಂದ್ರೆ, ಇದರಿಂದ ಅಂದ್ರೆ ಮುಂದೆ ಇಳುವರಿಯಲ್ಲಿ ಯಾವ ರೀತಿ ಅನುಕೂಲ ಆಗುತ್ತೆ ಸರ್? ಟಿಶ್ಯೂ ಕಲ್ಚರ್ ಅಲ್ಲಿ ನಮ್ಗೇನಪ್ಪಾ ಅಂತಂದ್ರೆ ಆಯ್ಕೆ ಮಾಡುವಂತ ಇದು ಇರೋದಿಲ್ಲ, ಯಾಕಂದ್ರೆ ಅವು ಚೆನ್ನಾಗಿ ಬೆಳೆದಿರೋನೆ ಈಗ ಲ್ಯಾಬೊರೇಟರಿಯಿಂದ ಬೆಳೆದ್ಬಿಟ್ಟು ಅವುಗಳನ್ನ ಹಾರ್ಡ್ನಿಂಗ್ ಅಂತ ಮಾಡಿರ್ತಾರೆ. ಯಾರು ನಿಮ್ಗೆ ಸಪ್ಲೈ ಮಾಡ್ತಾರಲ್ಲ ಅವರು ಹಾರ್ಡ್ನಿಂಗ್ ಮಾಡಿದ್ರೆ ಅದರಲ್ಲಿ ಮತ್ತೆ ಆಯ್ಕೆ ಅಂತಂದೇನು ಇರೋದಿಲ್ಲ. ಅದರಲ್ಲೂ ಕೂಡ ನಿಮಗೆ ಬೇಕಾದಂತ ತಳಿಗಳು ಸಿಗ್ತವೆ. ಈಗ G9 ಬೇಕಂದ್ರೆ G9 ಕೊಡ್ತಾರೆ, ವಿಲಿಯಮ್ಸ್ ಬೇಕಂದ್ರೆ ವಿಲಿಯಮ್ಸ್ ಇರತ್ತೆ, ಮತ್ತೆ ಏಲಕ್ಕಿ ಬೇಕು ಅಂದ್ರೆ ಏಲಕ್ಕಿನೂ ಕೂಡ ಸಿಗುತ್ತೆ. ಈ ತಳಿಗಳೆಲ್ಲ ಸಿಗೋದ್ರಿಂದ ಅದರಲ್ಲಿ ಆಯ್ಕೆ ಇರೋದಿಲ್ಲ. ಆದ್ರೆ ಅವರು ಏನ್ ಮಾಡಿರ್ತಾರೆ ಅಂತಂದ್ರೆ, ಮುಂಚೆ ಏನಪ್ಪಾ ಅಂತಂದ್ರೆ ರೋಗರಹಿತವಾದ ಸಸಿಗಳಿಂದನೇ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಯಾವ್ದಾದ್ರೂ ರೋಗ ಇತ್ತಪ್ಪ ಅಂತಂದ್ರೆ, ಈ ಲ್ಯಾಬೊರೇಟರಿನಲ್ಲಿ ಏನಾದ್ರೂ ಈ ರೋಗ ರುಜಿನಗಳು ಕಂಡು ಬಂದು ಅಂತಂದ್ರೆ ಅಲ್ಲೇ ಅವನ್ನ ಎಲಿಮಿನೇಷನ್ ಮಾಡಿ ಅಂತ ಗಡ್ಡೆಗಳನ್ನ ತೆಗೆದ್ಬಿಟ್ಟು ಈ ಒಂದು ಗಡ್ಡೆಯಿಂದ ಏನಪ್ಪಾ ಅಂತಂದ್ರೆ ಸುಮಾರು ಒಂದು 500-1,000 ಸಸಿಗಳನ್ನ ಅವರು ತಯಾರು ಮಾಡಿರ್ತಾರೆ. ಹಾಗಾಗಿ ಅವುಗಳನ್ನ ಬಳಸೋದ್ರಿಂದ ಏನಪ್ಪಾ ಅಂದ್ರೆ ಯಾವುದೇ ರೋಗ ಮತ್ತೆ ಕೀಟ ಬಾಧೆ ಒಂದ್ ಸ್ವಲ್ಪ ಕಡಿಮೆ ಸರ್. ಹಾಗಾಗಿ ಇವುಗಳನ್ನ ಬಳಸೋದು ಅತ್ಯುತ್ತಮವಾಗಿರ್ತದೆ ಸರ್. ತಾವು ಹೇಳಿದ್ರೆ ಒಂದು ಕಂದುಗಳ ಆಯ್ಕೆ ಮಾಡಿ ಬೆಳೆಯುವಂತದ್ದು, ಇನ್ನೊಂದು ಅಂಗಾಂಶ ಕೃಷಿ ಪದ್ಧತಿಯಲ್ಲಿ ಬಾಳೆ ಬೆಳಿಬಹುದು ಅಂತ ಹೇಳಿ, ಇದರಲ್ಲಿ ಈ ಒಂದು ಪದ್ಧತಿಗಳಲ್ಲಿ ಏನಾದ್ರೂ ಅವಧಿ ವ್ಯತ್ಯಾಸ ಇರುತ್ತೆ? ಯಾವ್ದಾದ್ರು ಎಷ್ಟೆಷ್ಟು ಅವಧಿಯಲ್ಲಿ ಈ ಬೆಳೆ ಬೆಳಿಬಹುದು? ಕಂದು ಹಾಕಿದಾಗ ಏನಾಗುತ್ತೆ ಅಂತಂದ್ರೆ, ಸುಮಾರು 1 ವರ್ಷದವರೆಗೂ ನಾವು ಕಾಯ್ಬೇಕಾಗ್ತದೆ. ಆದ್ರೆ ಈ ಅಂಗಾಂಶ ಕೃಷಿ ಮಾಡಿದಾಗ ಏನಪ್ಪಾ ಅಂತಂದ್ರೆ, ಸುಮಾರು 1-2 ತಿಂಗಳು ಬೇಗನೆ ಬರುವಂತ ಸಂದರ್ಭ ಇರ್ತದೆ. ಯಾಕೆ ಅಂತಂದ್ರೆ, ನಾವು ಕಂದನ್ನ ಹಾಕಿ ಆ ಕಂದು ಚಿಗುರಿದ ಮೇಲೆ ಏನಪ್ಪಾ ಅಂತಂದ್ರೆ ಅದಕ್ಕೆ ನಾವು ಗೊಬ್ಬರ ನೀರು ಕೊಟ್ಟು ಅದನ್ನ ಬೆಳೆಸಬೇಕಾಗ್ತದೆ. ಆದ್ರೆ ಈ ಅಂಗಾಂಶ ಕೃಷಿಯಲ್ಲಿ ಆಗಿರ್ತಕ್ಕಂತ ಈ ಬಾಳೆ ಸಸಿಗಳು ಏನಾಗಿರ್ತವೆ ಅಂತಂದ್ರೆ, ಫಸ್ಟ್ ಗೆ ಆಲ್ರೆಡಿ 2 ತಿಂಗಳು ಅವನ್ನ ಬೆಳೆಸಿರ್ತಾರೆ, ಪಾಕೆಟ್ ಅಲ್ಲಿ ಬೆಳೆಸಿ ಅದಕ್ಕೆ ಹಾರ್ಡನಿಂಗ್ ಅಂತ ಅಂತಾರೆ, ನಮ್ಮ ಒಂದು ಪ್ರದೇಶಕ್ಕೆ ಹೊಂದಿಕೊಳ್ಳೋ ಹಾಗೆ ಅದಕ್ಕೆ ಹಾರ್ಡನಿಂಗ್ ಮಾಡಿ ಕೊಡೋದ್ರಿಂದ ಏನಪ್ಪಾ ಅಂತಂದ್ರೆ 2 ತಿಂಗಳು ಇದು ಬೇಗ ಕಟಾವಿಗೆ ಬರುವಂತ ಸಂದರ್ಭ ಇರುತ್ತೆ ಸರ್. ಈಗ ನಾವು ಯಾವುದೇ ಬೆಳೆ ತಗೊಂಡ್ರು ಅದರಲ್ಲಿ ಸಾಮಾನ್ಯವಾಗಿ ಇರೋದಂದ್ರೆ ಒಂದು ರೋಗ ಬರೋದು ಮತ್ತೆ ಇನ್ನು ಕೀಟಗಳ ಹಾವಳಿ ಇರ್ತದೆ, ಬಾಳೆನೋ ಅದಕ್ಕೇನು ಹೊರತಾಗಿರಲ್ಲ. ಈ ಬಾಳೆಯಲ್ಲಿ ಯಾವ ರೀತಿಯ ರೋಗಗಳು ಕಾಡ್ತಿರ್ತವೆ, ಆಮೇಲೆ ಯಾವ ರೀತಿಯ ಕೀಟಗಳು ನಮ್ಮ ಬಾಳೆಗೆ ಬರುವಂತ ಸಂದರ್ಭ ಇರುತ್ತೆ, ಅದ್ರ ಬಗ್ಗೆ ಹೇಳಿ ಸರ್. ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬಹುದು? ಬಾಳೆಯಲ್ಲಿ ಮುಖ್ಯವಾಗಿ ಒಂದೇನಪ್ಪಾ ಅಂದ್ರೆ ಸೊರಗು ರೋಗ ಅಂತ ಬರುತ್ತೆ, ಅದು ಬಿಟ್ರೆ ನಮ್ಗೆ ಏನಪ್ಪಾ ಅಂದ್ರೆ ಎಲೆ ಚುಕ್ಕೆ ರೋಗ ಅಂತಂದು ಬರ್ತೈತೆ. ಸಿಗಾಟೋಕ ಇಲ್ಲ ಚುಕ್ಕೆ ರೋಗ ಅಂತ ಇರ್ತೀವಿ. ಇವು ಎರಡು ಅತಿ ಹೆಚ್ಚು ಬಾಧಿಸುವಂತ ರೋಗಗಳಾಗಿರ್ತವೆ. ಸೊರಗು ರೋಗ ಏನಪ್ಪ ಅಂತಂದ್ರೆ ಮೊದಲನೇ ಹಂತದಿಂದನೇ ಬಂದ್ಬಿಡ್ತಾರೆ. ಈಗ ನಾವು ನಾಟಿ ಮಾಡಿದಾಗಿಂದನೇ ಬರುತ್ತೆ. ಇದಕ್ಕೆ ಕಾರಣಗಳು ಏನು ಅಂತಂದ್ರೆ ನಾವು ಯಾವ ಒಂದು ತಾಯಿ ಮರದಿಂದ ಈ ಒಂದು ಕಂದಗಳನ್ನ ಆಯ್ಕೆ ಮಾಡ್ಕೊಂಡಿರ್ತೀವಿ ಅಂತ ಒಂದು ಇರ್ತದೆ. ಎರಡನೇದೇನಪ್ಪ ಅಂದ್ರೆ ನಮ್ಮ ಭೂಮಿಯಲ್ಲಿ ಏನಾದ್ರೂ ಆ ರೋಗ ತರುವಂತ ರೋಗಾಣುಗಳು, ಈ ಫ್ಯುಸೇರಿಯಂ ಅಂತ ಅಂತೀವಿ, ಆ ಒಂದು ರೋಗಾಣು ಏನಾದ್ರೂ ಇತ್ತು ಅಂತಂದ್ರೆ ಅಲ್ಲಿ ಬಂದ್ಬಿಡುತ್ತೆ. ನೀವು ಟಿಶ್ಯೂ ಕಲ್ಚರ್ ತಂದು ಹಾಕಿದ್ರು ಬರ್ತದೆ, ಮತ್ತೆ ಕಂದು ತಂದು ಹಾಕಿದ್ರು ಕೂಡ ಆ ರೋಗ ಬರುವಂತ ಸಂದರ್ಭ ಇರ್ತದೆ. ಆದ್ರೆ ತಾಯಿಯಿಂದ ಬರೋದನ್ನ ತಡೆಯೋದು ಹೇಗೆ ಅಂತಂದ್ರೆ ನಾವು ಟಿಶ್ಯೂ ಕಲ್ಚರ್ ಮೆಥಡ್ ಅಲ್ಲಿ ಮಾಡಿದಾಗ ಏನಪ್ಪಾ ಅಂತಂದ್ರೆ ಆ ರೋಗ ತಾಯಿ ಗಿಡದಿಂದ ಬರೋದನ್ನ ನಾವು ತಡಿಬಹುದಾಗಿದೆ. ಮತ್ತೆ ಹುಳುಗಳಿಗೆ ಬಂದ್ರೆ ಈಗ ಕೀಟಗಳ ಒಂದು ಬಾಧೆ ಅಂತ ಬಂದ್ರೆ ಒಂದು ಗೆಡ್ಡೆ ಕೊರೆಯುವ ಹುಳ ಅಂತಂದ್ ಬರ್ತದೆ. ಎರಡನೇದೇನಪ್ಪ ಅಂತಂದ್ರೆ ಈ ಸುಡೋಸ್ಟೆಮ್ ವಿವಿಲ್ ಅಂತಂದ್ ಹೇಳ್ತೀವಿ, ಇದು ಒಂದು ಬರುತ್ತೆ. ಮತ್ತೆ ಮೂರನೇದೇನಪ್ಪ ಅಂದ್ರೆ ಎಲೆ ತಿನ್ನ ಹುಳು, ಇವು ಅತಿ ಹೆಚ್ಚು ಬಾಧಿಸುವಂತದ್ದು ಇರ್ತದೆ. ಈ ಹುಳುಗಳು ಬಂದಾಗ ಏನಪ್ಪ ಅಂತಂದ್ರೆ ನಮ್ಗೆ ಗಡ್ಡೆಯನ್ನು ನಾವು ನಾಟಿ ಮಾಡ್ಲಿಕ್ಕೆ ತಗೊಂಡ್ಬಂದಿರ್ತೀವಿ, ಅವುಗಳನ್ನ ನಾವು ಏನಪ್ಪಾ ಅಂತಂದ್ರೆ ಟ್ರೀಟ್ಮೆಂಟ್ ಮಾಡ್ಬೇಕಾಗ್ತದೆ, ಉಪಚಾರ ಮಾಡಬೇಕು. ಉಪಚಾರ ಮಾಡೋದು ಹೇಗೆ ಅಂತಂದ್ರೆ ಸುಮಾರು ಒಂದು 200 ಲೀಟರ್ ಡ್ರಮ್ ಅಲ್ಲಿ ಒಂದು ಅರ್ಧದಷ್ಟು ನೀರನ್ನ ತಗೊಂಡ್ಬಿಟ್ಟು, ಅಂದ್ರೆ ಸುಮಾರು ಒಂದು 100 ಲೀಟರ್ನಷ್ಟು ನೀರನ್ನ ತುಂಬಿ ಅದಕ್ಕೆ ಏನಪ್ಪಾ ಅಂತಂದ್ರೆ ಸುಮಾರು ಒಂದು 200 ml ಅಷ್ಟು ಕ್ಲೋರೋಪೈರಿಪಾಸ್ ಹಾಕಿ, ತದನಂತರದಲ್ಲಿ ಕಾರ್ಬನ್ ಡೈಸಿಮ್ ಅಂತಂದ್ ಬರುತ್ತೆ, ಅದೊಂದು 200 ಗ್ರಾಮ್ ಹಾಕಿಬಿಟ್ಟು ಸರಿಯಾದ ಮಿಶ್ರಣ ಮಾಡಿ ಆ ಒಂದು ದ್ರಾವಣದಲ್ಲಿ ಏನಪ್ಪಾ ಅಂದ್ರೆ ಸುಮಾರು ಒಂದು 1/2 ಗಂಟೆ ಈ ಒಂದು ಕಂದಗಳನ್ನ ತಂದವನ್ನ ನೆನೆ ಇಡಬೇಕಾಗುತ್ತೆ ಸರ್. ನೆನೆ ಇಟ್ಟು ತದನಂತರ ನಾವೇನಪ್ಪಾ ಅಂತಂದ್ರೆ ನಾಟಿ ಮಾಡಿದ್ರೆ ಈ ರೋಗಗಳನ್ನ ಸ್ವಲ್ಪ ಹತೋಟಿ ಮಾಡಬಹುದು. ಮತ್ತೆ ಮೇಲಾಗಿ ಬರ್ತಕ್ಕಂತ ರೋಗ ಮತ್ತೆ ಕೀಟಗಳನ್ನ ಸಿಂಪರಣೆ ಮುಖಾಂತರ, ಈಗ ನಿಮಗೆ ಎಲೆ ಚುಕ್ಕೆ ರೋಗ ಅಂತಂದೆ ಅದು ಬಂದಾಗ ಯಾವ್ದಾದ್ರು ಒಂದು ರೋಗನಾಶಕವನ್ನ ನಾವು ಸಿಂಪರಣೆ ಮಾಡೋದಿರಬಹುದು. ಈ ಪ್ರೊಪಿಕೋನೋಜೋಲ್ ಅಂತ ಬರ್ತದೆ, ಹೆಕ್ಸಾಕೋನೋಜೋಲ್ ಅಂತ ಬರ್ತವೆ, ವಿವಿಧ ರೋಗನಾಶಕಗಳನ್ನ ಸಿಂಪರಣೆ ಮಾಡೋದ್ರಿಂದ ಅದನ್ನ ತಡೆಗಟ್ಟಬಹುದು. ನಾವು ಒಂದು ಬೆಳೆ ಚೆನ್ನಾಗಿ ಬೆಳಿಬೇಕು, ಸಮೃದ್ಧವಾಗಿ ಬರಬೇಕು ನಮ್ಮ ಫಸಲು ಅಂದ್ರೆ ಒಂದು ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ. ಅಂದ್ರೆ ಆ ಬೆಳೆಗೆ ಏನು ಒಂದು ಬೇಕು ಏನು ಬೇಡ ಅನ್ನೋದ್ರ ಬಗ್ಗೆ ಬಹಳ ಆಸಕ್ತಿ ವಹಿಸಿ ಮಾಡಬೇಕಾಗುತ್ತದೆ. ಈ ಬಾಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನ ಯಾವ ರೀತಿ ಮಾಡಿದ್ರೆ ಒಳ್ಳೆ ಇಳುವರಿ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ? ಸರ್, ಬಾಳೆಯಲ್ಲಿ ಪೋಷಕಾಂಶ ನಿರ್ವಹಣೆ ಅಂತಂದ್ರೆ ಬಹಳಷ್ಟು ಮುಖ್ಯವಾಗಿರ್ತದೆ. ಯಾಕೆಂದ್ರೆ ಇದು ಅವಧಿ ಜಾಸ್ತಿ ಇರುತ್ತೆ, ಬಾಳೆದು ಸುಮಾರು 1 ವರ್ಷದಷ್ಟು ಅವಧಿಯನ್ನ ತಗೊಳ್ತಿರುತ್ತೆ ಕಟ್ ಮಾಡ್ಲಿಕ್ಕೆ. ಹಾಗಾಗಿ ಪೋಷಕಾಂಶವನ್ನ ಒಂದ್ಸರಿ ಹಾಕಿದ್ರೆ ಸಾಕಾಗಲ್ಲ. ಇದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಪದೇ ಪದೇ ಪೋಷಕಾಂಶಗಳನ್ನ ನಿರ್ವಹಣೆಯನ್ನ ಮಾಡಬೇಕಾಗಿರ್ತದೆ. ಒಂದು ಬಾಳೆ ಬೆಳಿಬೇಕು ಅಂತಂದ್ರೆ ಸರಿಸುಮಾರಾಗಿ 180 ಗ್ರಾಮ್ ಸಾರಜನಕ, 108 ಗ್ರಾಮ್ ರಂಜಕ, ಮತ್ತೆ 280 ಗ್ರಾಮ್ನಷ್ಟು ಪೊಟ್ಯಾಶ್ ಒಂದು ಗಿಡಕ್ಕೆ ಬೇಕಾಗಿರ್ತದೆ. ಇದನ್ನ ನಾವೇನಪ್ಪಾ ಅಂತಂದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಈ ರಸಗೊಬ್ಬರಗಳನ್ನ ನಾವು ಕೊಡಬೇಕಾಗ್ತದೆ. ಮಣ್ಣು ಪರೀಕ್ಷೆ ಮಾಡಿಸಿದಾಗ ನಮ್ಮ ಭೂಮಿಯಲ್ಲಿ ಏನೇನು ಇರುತ್ತೆ ಅಂತಂದೆಲ್ಲ ಗೊತ್ತಾಗ್ತದೆ, ಮತ್ತೆ ರಸಸಾರ ಎಷ್ಟಿದೆ, ಲವಣಾಂಶ ಎಷ್ಟಿದೆ ಅಂತ ಗೊತ್ತಿರುತ್ತೆ. ಅದರ ಆಧಾರದ ಮೇಲೆ ನಾವು ಯಾವ ಒಂದು ಗೊಬ್ಬರವನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಮಣ್ಣು ಪರೀಕ್ಷೆ ಮಾಡಿ ಈ ಒಂದು ಗೊಬ್ಬರಗಳನ್ನ ಕೊಡೋದು ಸೂಕ್ತ. ಆಮೇಲೆ ಒಂದೇ ಸರಿಗೆ ಕೊಡೋದಕ್ಕಿಂತ ನಾವೇನಪ್ಪ ಅಂತಂದ್ರೆ ಬಾಳೆಗೆ ಈ ಕಂದು ಹಾಕಿದ್ರೆ ಏನಪ್ಪಾ ಅಂತಂದ್ರೆ ಸುಮಾರು 1-4 ಸರಿ ಕೊಡಬೇಕಾಗ್ತದೆ. ಅಂಗಾಂಶ ಬಾಳೆಯನ್ನ ಮಾಡಿದ್ರಪ್ಪ ಅಂತಂದ್ರೆ ಸುಮಾರು 1-6 ಸರಿ ನಾವು ಗೊಬ್ಬರಗಳನ್ನ ಕೊಡಬೇಕಾಗ್ತದೆ. 6 ಸರಿ ಅಂತಂದ್ರೆ ಜಾಸ್ತಿ ಅಲ್ಲ. ನಾವು ಏನು ನಾನು ಅವಾಗಲೇ ಹೇಳಿದೆ, 180 ಗ್ರಾಮ್ ಸಾರಜನಕ, 108 ಗ್ರಾಮ್ ರಂಜಕ, ಮತ್ತೆ 280 ಗ್ರಾಮ್ ಪೊಟಾಶ್ ಅಂತ ಹೇಳಿದೆ. ಇವುಗಳನ್ನ 6 ಸಮಕಂತುಗಳನ್ನಾಗಿ ಮಾಡ್ಕೊಂಡ್ಬಿಟ್ಟು 6 ಸರಿ ತಿಂಗಳಿಗೊಂದ್ಸರಿ ಕೊಡಬೇಕಾಗ್ತದೆ. ಆಮೇಲೆ ಗೊಬ್ಬರಗಳನ್ನ ಕೊಡೋದು ಯಾವಾಗಪ್ಪ ಅಂತಂದ್ರೆ ಬಾಳೆ ಗೊನೆ ಬಿಡೋಕಿನ ಮುಂಚೆನೆ ಕೊಟ್ಟು ಬಿಡಬೇಕು. ಸಾಕಷ್ಟು ಜನ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ ಕಡೆಗೆ ಬರ್ತಾರೆ, ಸರ್ ಗೊನೆ ಈಗ ಆಲ್ರೆಡಿ ಬಿಡ್ತಾ ಇದೆ, ಈಗ ಯಾವ ಗೊಬ್ಬರ ಕೊಡಬೇಕು ಅಂತ ಬರ್ತಾರೆ. ಈಗ ಬಾಳೆಯಲ್ಲಿ ಏನಪ್ಪ ಅಂತಂದ್ರೆ ಗೊನೆ ಬರೋಕಿನ ಮುಂಚೆ ಏನು ಅವರು ನಿರ್ವಹಣೆ ಮಾಡಿರ್ತಾರೆ ಅದರ ಒಂದು ಫಲಿತಾಂಶ ಏನಪ್ಪಾ ಅಂದ್ರೆ ಗೊನೆ ಮುಖಾಂತರ ಬಂದ್ಬಿಡ್ತದೆ. ಗೊನೆ ಬಿಟ್ಟ ಮೇಲೆ ಗೊಬ್ಬರ ಹಾಕಿದ್ರು ಅಂತಂದ್ರೆ ಆ ಒಂದು ನ್ಯೂಟ್ರಿಯಂಟ್ ನ ಬೆಳೆ ಹೀರ್ಕೊಳಲ್ಲ. ಒಂದು ಎರಡನೇದೇನಪ್ಪ ಅಂದ್ರೆ ಗೊನೆ ಬಿಟ್ಟ ಮೇಲೆ ಏನಾದ್ರೂ ಈ ಸಾರಜನಕಯುಕ್ತ ಗೊಬ್ಬರವನ್ನು ಏನಾದ್ರೂ ಜಾಸ್ತಿ ಕೊಟ್ರೆ ಅಲ್ಲಿ ಏನಪ್ಪಾ ಅಂತಂದ್ರೆ ಕಾಯಿ ಒಡೆಯೋದಿರ್ಬೋದು, ಈ ತರದ ತೊಂದರೆಗಳೆಲ್ಲ ಆಗ್ತವೆ. ಮತ್ತೆ ಈ ರೀತಿ ಈಗ ನಾನು ಮಣ್ಣಿಗೆ ಹಾಕುವಂತ ಗೊಬ್ಬರಗಳ ಬಗ್ಗೆ ಹೇಳಿದೆ. ಇನ್ನು ಬನಾನಾ ಸ್ಪೆಷಲ್ ಅಂತಂದ್ ಬರುತ್ತೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ, ಅದನ್ನ ಸಿಂಪರಣೆ ಮಾಡಿದ್ರೆ ಈ ಒಂದು ಲಘು ಪೋಷಕಾಂಶಗಳ ನಿರ್ವಹಣೆ ಅಂತಂದ್ ಹೇಳ್ತೀವಿ, ಅದನ್ನ ಮಾಡಬಹುದು ಸರ್. ಅದೇ ಈಗ ನೀವೇನು ಹೇಳಿದ್ರೆ ಬನಾನಾ ಸ್ಪೆಷಲ್ ಅಂದ್ರೆ ಬಾಳೆ ಸ್ಪೆಷಲ್ ಅಂತಂತೇಳಿ, ಅಂದ್ರೆ ಏನ್ ಅನುಕೂಲ ಇದನ್ನ ಮಾಡೋದ್ರಿಂದ? ಸರ್, ಇದು ಬಾಳೆ ಸ್ಪೆಷಲ್ ಅನ್ನೋದು ಏನಪ್ಪ ಅಂತಂದ್ರೆ ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಂತ ಬೆಂಗಳೂರಲ್ಲಿದೆ, ಅವರ ಒಂದು ಒಂದು ಸಂಶೋಧನೆ ಮುಖಾಂತರ ಏನಪ್ಪಾ ಅಂದ್ರೆ ಬಾಳೆಗೆ ಈ ಲಘು ಪೋಷಕಾಂಶಗಳ ಪ್ರಮಾಣ ಎಷ್ಟು ಬೇಕು ಅನ್ನೋದನ್ನ ಮನಗಂಡ್ಬಿಟ್ಟು ಅದಕ್ಕೆ ತಕ್ಕಂತ ಒಂದು ಈ ಮಿಕ್ಸರ್ ಅನ್ನ, ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸರ್ ಅನ್ನ ಮಾಡಿದ್ದಾರೆ. ಅದನ್ನ ಏನಪ್ಪಾ ಅಂತಂದ್ರೆ ಪೇಟೆಂಟ್ ಮಾಡ್ಕೊಂಡ್ಬಿಟ್ಟು ಯಾರು ಆ ಪೇಟೆಂಟ್ ನ ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ಮಾತ್ರ ಇದರ ಒಂದು ಪ್ರೊಡಕ್ಷನ್ಗೆ ಅವರು ಫೆಸಿಲಿಟೀಸ್ ನ ಕೊಟ್ಟಿರ್ತಾರೆ. ನಮ್ಮ ದಾವಣಗೆರೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಒಂದು ಫೆಸಿಲಿಟಿ ಇರೋದ್ರಿಂದ ನಾವು ಸಾಕಷ್ಟು ಈಗ ಈ ಒಂದು ಬಾಳೆ ಸ್ಪೆಷಲ್ ನ ರಾಜ್ಯಾದ್ಯಂತ ನಾವು ಬೇರೆ ಬೇರೆ ರೈತರಿಗೆಲ್ಲ ಕಳಿಸಿದೀವಿ. ಇದರ ಒಂದು ಮುಖ್ಯ ಉಪಯೋಗ ಏನಪ್ಪಾ ಅಂತಂದ್ರೆ ಲಘು ಪೋಷಕಾಂಶಗಳನ್ನ ಭೂಮಿಗೆ ಹಾಕಿದ್ರೆ ಅದರ ಉಪಯೋಗ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಎಲೆಗಳ ಮುಖಾಂತರ ಈಗ ನಮಗೆ ಹೇಗೆ ನಮ್ಗೇನಾದ್ರು ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ಹೋದ್ರೆ ನಾವು ಡ್ರಿಪ್ ಮುಖಾಂತರ ಹೇಗೆ ಕೆಲವೊಂದು ಪೋಷಕಾಂಶಗಳನ್ನು ತಗೊಂತೀವಿ, ಅದೇ ರೀತಿ ಏನಪ್ಪಾ ಅಂದ್ರೆ ಬೆಳೆಗಳಿಗೆ ನಾವೇನಪ್ಪಾ ಅಂತಂದ್ರೆ ಈಗ ಎಲೆಗಳ ಮೇಲೆ ಸಿಂಪರಣೆ ಮಾಡಿ ಕೊಡೋದು. ಈ ಸಿಂಪರಣೆ ಮುಖಾಂತರ ಗೊಬ್ಬರಗಳನ್ನು ಕೊಟ್ಬಿಟ್ರೆ ಕ್ವಿಕ್ ಆಗಿ ಬೆಳೆ ಅಬ್ಸಾರ್ಪ್ಷನ್ ಮಾಡ್ಕೊಂತಂದ್ರೆ ಬೇಗ ಹೀರ್ಕೊಳ್ಳುತ್ತೆ ಒಂದು. ಆಮೇಲೆ ನಾವು ಬಳಸಿರತಕ್ಕಂತ ಗೊಬ್ಬರದ ಒಂದು ಉಪಯುಕ್ತತೆ ಏನಪ್ಪಾ ಅಂದ್ರೆ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಲಘು ಪೋಷಕಾಂಶಗಳನ್ನ ಎಲೆಗಳ ಮುಖಾಂತರ ಕೊಡೋದು. ನಾವು ಸಾಕಷ್ಟು ಸರಿ ನೋಡಿರ್ತೀವಿ ಯಾವ ರೈತರು ಲಘು ಪೋಷಕಾಂಶಗಳನ್ನು ಬಳಸೋದಿಲ್ಲ. ಲಘು ಪೋಷಕಾಂಶಗಳು ಅಂತಂದ್ರೆ ಈ ಜಿಂಕ್ ಇರ್ಬೋದು, ಬೋರಾನ್ ಇರ್ಬೋದು, ಐರನ್ ಕಂಟೆಂಟ್ ಇರ್ಬೋದು, ಮ್ಯಾಂಗ್ನೀಸ್ ಅಂತಂದು ಹೇಳ್ತೀವಿ, ಮತ್ತೆ ಅದರ ಜೊತೆ ಮೆಗ್ನೀಷಿಯಂ ಅಂತ ಇರ್ಬೋದು, ಇವನ್ ಯಾವನು ಕೊಡೋದಿಲ್ಲ. ಬರೀ ಏನಪ್ಪಾ ಅಂತಂದ್ರೆ ಸಾರಜನಕ ರಂಜಕ ಪೊಟ್ಯಾಷನ್ ಮಾತ್ರ ಕೊಟ್ಬಿಡ್ತಾರೆ. ಸೊ ಹಾಗಾಗಿ ಗೊನೆ ಬಂದಾಗ ಏನಪ್ಪಾ ಅಂತಂದ್ರೆ ಇದರ ಒಂದು ರಿಸಲ್ಟ್ ಅವಾಗ ಗೊತ್ತಾಗುತ್ತೆ. ಇವ್ರು ಯಾವ್ದು ಕೊಡದೇ ಇದ್ದಾಗ ಗೊನೆಗಳು ಒಡೆಯೋದಿರ್ಬೋದು, ಕಾಯಿಗಳು ಸೀಳೋದಿರ್ಬೋದು, ಇಳುವರಿ ಕಡಿಮೆ ಆಗೋದಿರ್ಬೋದು, ಆಮೇಲೆ ಗೊನೆಗಳ ಒಂದು ಗಾತ್ರ ಕಡಿಮೆ ಆಗೋದಿರ್ಬೋದು, ಹಣ್ಣು ಮಾಗೋದು ಲೇಟ್ ಆಗ್ಬೋದು, ಈ ತರದೆಲ್ಲ ತೊಂದರೆಗಳಿರ್ತವೆ. ಅವುಗಳನ್ನ ನಾವು ಏನಪ್ಪಾ ಅಂದ್ರೆ ಕಡಿಮೆ ಮಾಡಬೇಕು ಅಂತಂದ್ರೆ ಈ ಒಂದು ಲಘು ಪೋಷಕಾಂಶ ಮಿಶ್ರಣವನ್ನ ಬಳಸಬೇಕಾಗ್ತದೆ. ಈ ಬನಾನಾ ಸ್ಪೆಷಲ್ ಅನ್ನೋದನ್ನ ಏನಪ್ಪಾ ಅಂತಂದ್ರೆ ಸುಮಾರು 5-6 ಸರಿ ಒಂದು ಬೆಳೆಗೆ ನಾವು ಸಿಂಪರಣೆ ಮಾಡಬೇಕಾಗ್ತದೆ. 5ನೇ ತಿಂಗಳಿಂದ ಏನಪ್ಪಾ ಅಂತಂದ್ರೆ ಪ್ರತಿ ತಿಂಗಳಿಗೊಮ್ಮೆ, ಸುಮಾರು ಗೊನೆ ಬಿಟ್ಟು ನಂತರ ಒಂದು ತಿಂಗಳಿಗೊಮ್ಮೆ, ಸುಮಾರು ಅಂದ್ರೆ 5ನೇ ತಿಂಗಳಿಂದ ಪ್ರತಿ ತಿಂಗಳು ಅಂತಂದ್ರೆ ಗೊನೆ ಬಿಡೋದು 10 ತಿಂಗಳಿಗೆ ಬಿಟ್ಟಿರುತ್ತೆ ಸರ್, ಅಲ್ಲಿವರೆಗೂ ಇದನ್ನ ಸಿಂಪರಣೆ ಮಾಡ್ಕೋಬೇಕಾಗ್ತದೆ. ಇದರ ಪ್ರಮಾಣ ಏನಪ್ಪಾ ಅಂತಂದ್ರೆ 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕೊಂಡ್ಬಿಟ್ಟು ಸಿಂಪರಣೆ ಮಾಡಬೇಕಾಗ್ತದೆ. ಈಗ ಬಹಳ ಜನ ಕೇಳ್ತಿರ್ತಾರೆ ಏನಂತಂದ್ರೆ ಇದನ್ನ ಒಂದೇ ಸಿಂಪರಣೆ ಮಾಡಬೇಕು ಅಂತಂದ್ರೆ ನಮಗೆ ಖರ್ಚು ಜಾಸ್ತಿ ಆಗುತ್ತೆ, ಅವಾಗ ಏನ್ ಮಾಡ್ಬೇಕು ಅಂತ ಇರ್ತಾರೆ. ಸಾಕಷ್ಟು ಸರಿ ಏನಾಗುತ್ತೆ ಅಂತಂದ್ರೆ 5ನೇ ತಿಂಗಳ ನಂತರ ಬಾಳೆಗೆ ಕೆಲವೊಂದು ರೋಗ ಮತ್ತೆ ಕೀಟಗಳು ಬಾಧೆ ಜಾಸ್ತಿ ಆಗಂತ ಬರುತ್ತೆ. ಅವಾಗ ಏನಪ್ಪಾ ಅಂದ್ರೆ ಆ ರೋಗ ಮತ್ತೆ ಕೀಟಕ್ಕೆ ಏನಾದರೂ ಸಿಂಪರಣೆ ಮಾಡಿದ್ರು ಅಂತಂದ್ರೆ ಅದೇ ಸಂದರ್ಭದಲ್ಲೂ ಕೂಡ ಇದನ್ನು ಕೂಡ ಮಿಶ್ರಣ ಮಾಡಿ ಸಿಂಪರಣೆ ಮಾಡಬಹುದಾಗಿದೆ. ಸೊ ಹಾಗಾಗಿ ಇದು ಬರೀ ಇದನ್ನೊಂದೇ ಸಪರೇಟ್ ಮಾಡಬೇಕು ಅಂತಲ್ಲ, ರೋಗ ಮತ್ತೆ ಕೀಟನಾಶಕಗಳ ಜೊತೆಗೆ ಮಿಶ್ರಣ ಮಾಡಿನೂ ಕೂಡ ಸಿಂಪರಣೆ ಮಾಡೋದ್ರಿಂದ ಸಿಂಪರಣಾ ವೆಚ್ಚವನ್ನ ನಾವು ಕಡಿಮೆ ಮಾಡಬಹುದು. ಈ ಬಾಳೆ ಬೆಳೆಯಲ್ಲಿ ನಮಗೆ ಮುಖ್ಯವಾದ ಅಂದ್ರೆ ಗೊನೆ ಒಂದು ರಕ್ಷಣೆ, ಯಾಕಂದ್ರೆ ಅದು ನಮ್ಮ ಇಳುವರಿನೇ ಗೊನೆ ಅಂತ ಹೇಳಬಹುದು. ಗೊನೆ ರಕ್ಷಣೆ ಮಾಡಬೇಕಾದ್ರೆ ಏನೆಲ್ಲ ಒಂದು ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ, ಏನ್ ಕ್ರಮಗಳನ್ನು ಅನುಸರಿಸಬೇಕು? ಸರ್, ಬಾಳೆ ಗೊನೆ ಬಂದ್ಮೇಲೆ ಏನಾಗುತ್ತೆ ಅಂತಂದ್ರೆ ಗೊನೆ ಬರೋಕಿನ ಮುಂಚೆ ಒಂದು ತೊಂದರೆಗಳಿರ್ತವೆ, ಕೆಲವೊಂದು ಪೋಷಕಾಂಶಗಳ ನಿರ್ವಹಣೆ ಇರ್ಬೋದು, ಈ ತರದ ರೋಗ ಮತ್ತೆ ಕೀಟಗಳದ್ದು. ಗೊನೆ ಬಂದ್ಮೇಲೆ ಮತ್ತೆ ಕೆಲವೊಂದು ರೋಗ ಕೀಟಗಳು ಇರ್ಬೋದು ಮತ್ತೆ ಪೋಷಕಾಂಶ ನಿರ್ವಹಣೆ, ಇದು ಸೆಕೆಂಡ್ ಪೇಜ್ ಅಂತ ಹೇಳ್ತೀವಿ ನಾವು ಗೊನೆ ಬಂದ್ಮೇಲೆ. ಅವಾಗ ಏನಪ್ಪಾ ಅಂತಂದ್ರೆ ಗೊನೆಗಳು ಕಾಯಿ ಒಡೆಯದಿರ್ಬೋದು, ಮತ್ತೆ ಎರಡನೇದೇನಪ್ಪಾ ಅಂದ್ರೆ ಥ್ರಿಪ್ಸ್ ನುಸಿ ಅಂತಂದು ಬರುತ್ತೆ, ಗೊನೆ ಮೇಲೆ ಕಾಯಿ ಒಂಥರ ಕೆರದಂಗ್ ಆಗಿರ್ತವೆ, ಕ್ವಾಲಿಟಿ ಸರಿಯಾಗಿ ಬರ್ತಿರಲ್ಲ. ಮೂರನೇದೇನಪ್ಪಾ ಅಂತಂದ್ರೆ ಕಾಯಿ ಮೇಲೆ ಚುಕ್ಕೆ ಬಂದ್ಬಿಟ್ಟು ಆಂಥ್ರಾಕ್ನೋಸ್ ಅಂತ ಹೇಳ್ತೀವಿ, ಅದು ಬರುವಂತ ಸಂದರ್ಭ ಇರುತ್ತೆ. ಸೊ ಹಾಗಾಗಿ ಗೊನೆ ರಕ್ಷಣೆಗೋಸ್ಕರ ಏನಪ್ಪಾ ಅಂತಂದ್ರೆ ಈ ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಪಾಲಿಥೀನ್ ಶೀಟ್ ಗಳನ್ನ ಬಳಸಿಬಿಟ್ಟು ನಾವೇನಪ್ಪಾ ಅಂತಂದ್ರೆ ಗೊನೆ ರಕ್ಷಣೆಯನ್ನ ರೈತರು ಕೈಗೊಳ್ತಾರೆ. ಇದರಲ್ಲಿ ನಮ್ಗೆ ಜಾಸ್ತಿ ಏನ್ ಖರ್ಚಾಗಲ್ಲ ಸರ್, ಖರ್ಚು ಕೂಡ ಕಡಿಮೆ ಇರುತ್ತೆ, ಆದ್ರೆ ಗೊನೆಯ ಕ್ವಾಲಿಟಿ ಏನಿರುತ್ತೆ ಉತ್ಕೃಷ್ಟವಾಗಿ ಬರ್ತದೆ. ಸೊ ಹಾಗಾಗಿ ಈ ಪಾಲಿಥೀನ್ ಶೀಟ್ ಗಳನ್ನ ಬಳಸ್ಕೊಂಡ್ಬಿಟ್ಟು ಈಗ ನಮ್ಗೆ ದಾವಣಗೆರೆಯಲ್ಲಿ ಏನಪ್ಪಾ ಅಂತಂದ್ರೆ ವಿವಿಧ ಅಂಗಡಿಗಳಲ್ಲಿ ಗೊನೆಗೆ ಕಟ್ಟಲಿಕ್ಕೆ ಅಂತಂದ್ರೆ ತೆಳುವಾದ ಪಾಲಿಥೀನ್ ಶೀಟ್ ಸಿಗ್ತವೆ. ಸೊ ಇದನ್ನ ಹಾಕೋದ್ರಿಂದ ಏನಪ್ಪಾ ಅಂತಂದ್ರೆ ಗೊನೆ ಏನಪ್ಪಾ ಅಂದ್ರೆ ಬೇಗ ಕಟಾವಿಗೆ ಬರತೈತೆ, ಮತ್ತೆ ಅತ್ಯುತ್ತಮವಾದ ಒಂದು ಕ್ವಾಲಿಟಿ ಬರೋದ್ರಿಂದ ಇದನ್ನ ಬಳಸೋದು ಸೂಕ್ತ. ಎರಡನೇದ ಏನಪ್ಪಾ ಅಂತಂದ್ರೆ ನಮ್ಮ ರೈತರಲ್ಲಿ ಏನಪ್ಪಾ ಅಂತಂದ್ರೆ ಈ ಗೊನೆಗಳು ಬೀಳುವಂತ ಸಂದರ್ಭ ಇರತೈತೆ, ಅಂದ್ರೆ ಅದ್ರ ಭಾರ ತಡ್ಕೊಳಕ್ ಆಗದಂಗೆ ಬೀಳುವಂತ ಸಂದರ್ಭ ಇರತೈತೆ. ಅಂತ ಸಂದರ್ಭದಲ್ಲಿ ರೈತರು ಏನಪ್ಪಾ ಅಂತಂದ್ರೆ ಈ ಯಾವ್ದಾದ್ರು ಕಟ್ಟಿಗೆ ಗೂಟಗಳನ್ನ ಕೊಡ್ತಾ ಇದ್ರು ಸರ್, ಸಪೋರ್ಟಿಂಗ್ ಸ್ಟೇಕಿಂಗ್ ಅಂತಂದು ಹೇಳ್ತಿದ್ವಿ, ಅದು ತುಂಬಾ ಕಾಸ್ಟ್ಲಿ ಆಗ್ಬಿಡುತ್ತೆ. ಈಗ ಯಾವ್ದಾದ್ರು ಈಗ ಬ್ಯಾಂಬು ಇವು ಬೇಕು ಅದು ಇದು ಬೇಕು ಅಂತಂದ್ರೆ ಒಂದು ಗಿಡಕ್ಕೆ ನಾವು ಒಂದು ಸಪೋರ್ಟಿಂಗ್ ಕೊಡಬೇಕಂದ್ರೆ ಸುಮಾರು ಒಂದು 25-30 ರೂಪಾಯಿ ಖರ್ಚಾಗುವಂತ ಸಂದರ್ಭ ಇರುತ್ತೆ ಸರ್. ಸೊ ಹಾಗಾಗಿ ಅದನ್ನ ತಪ್ಪಿಸ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಈ ಬಾಳೆಪಟ್ಟಿ ಅಂತಂದು ಕಟ್ತಾರೆ. ಬಾಳೆಪಟ್ಟಿ ಅಂತಂದ್ರೆ ಈ ಪಾಲಿಥೀನ್ ಶೀಟ್ನೇ ಏನಪ್ಪಾ ಅಂತಂದ್ರೆ ಒಂದು ಸಣ್ಣ ಟೇಪ್ ಬರುತ್ತೆ, ಒಂದು 2 ಇಂಚ್ ಅಷ್ಟು ಅಗಲದ್ದು. ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಆ ಬಾಳೆಯನ್ನು ಎಲ್ಲಿ ಬಗ್ಗಿರುತ್ತೆ ಆ ಭಾಗಕ್ಕೆ ಕಟ್ಟಿಬಿಟ್ಟು ಹಿಂದ್ಗಡೆ ಇರತಕ್ಕಂತ ಬಾಳೆ ಗಿಡದ ಒಂದು ಬುಡಕ್ಕೆ ಅದನ್ನ ಕಟ್ತಾರೆ. ಅವಾಗ ಏನಪ್ಪಾ ಅಂತಂದ್ರೆ ಗಾಳಿ ಬಂತು ಅಂದ್ರೂ ಕೂಡ ಈ ಗೊನೆ ಏನಪ್ಪಾ ಅಂತಂದ್ರೆ ಬೀಳೋದಿಲ್ಲ, ಮತ್ತೆ ಇವನು ಅದು ಒಂದು ತೂಕ ಜಾಸ್ತಿ ಆದ್ರೂ ಕೂಡ ಬಾಳೆ ಗೊನೆ ಬೀಳದೆ ಗಟ್ಟಿಯಾಗಿ ಹಾಗೆ ನಿಂತ್ಕೊಂಡಿರುತ್ತೆ ಸರ್. ಬಾಳೆಯಲ್ಲಿ ಕೆಲವೊಂದ್ಸರಿ ನೋಡಿದಿವಿ 5 ರೂಪಾಯಿ ಕೆಜಿ, 10 ರೂಪಾಯಿ ಕೆಜಿ, ಇಲ್ಲ 2-3 ರೂಪಾಯಿ ಕೆಜಿ ಮಾರಂತ ಸಂದರ್ಭನು ನಾವು ಹೇಳಿದ್ವಿ, ಬಾಳೆ ಧಾರಣೆ ಇಲ್ಲ, ರೇಟ್ ಎಲ್ಲ ಕಡಿಮೆ ಆಗಿದೆ ಅಂತ ಹೇಳಿದ್ವಿ. ಇಂತ ಸಂದರ್ಭದಲ್ಲಿ ಈ ಬಾಳೆ ಒಂದ್ ವೇಳೆ ಧಾರಣೆ ಇಲ್ಲ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ? ಅಂದ್ರೆ ಮೌಲ್ಯವರ್ಧನೆ ಮಾಡಿ ಮಾಡ್ಲಿಕ್ಕೆ ಅವಕಾಶ ಇರುತ್ತ? ಯಾವ ರೀತಿ ಮಾಡಿದ್ರೆ ರೈತರಿಗೆ ಒಂದು ನಷ್ಟನ್ನ ತಪ್ಪಿಸಬಹುದು ಅಂತ ಹೇಳ್ತೀರಾ? ಬಾಳೆಯನ್ನ ನಾವು ಬೆಳೆಯೋಕಿನ ಮುಂಚೆನೂ ಇದ್ರ ಬಗ್ಗೆ ಬಹಳಷ್ಟು ಯೋಚನೆ ಮಾಡಬೇಕಾಗುತ್ತೆ. ಅಂದ್ರೆ ಯಾವ ಸಮಯದಲ್ಲಿ ನಾವು ಬಾಳೆ ನಾಟಿ ಮಾಡಿದ್ರೆ ನಮಗೆ ದರ ಸಿಗುತ್ತೆ ಅನ್ನೋದನ್ನ ಫಸ್ಟ್ ಯೋಚನೆ ಮಾಡಬೇಕು. ನಾವು ಸಾಕಷ್ಟು ವರ್ಷದಿಂದ ನೀವೆಲ್ಲ ನೋಡ್ಕೊಂತ ಬಂದಿರಬಹುದು, ಏನಪ್ಪಾ ಅಂತಂದ್ರೆ ಈ ಗೌರಿ ಗಣೇಶ ಹಬ್ಬ ಶುರುವಾದ ತಕ್ಷಣ ಏನಪ್ಪಾ ಅಂದ್ರೆ ಬಾಳೆಗೆ ಒಳ್ಳೆ ರೇಟು ಶುರು ಆಗುತ್ತೆ. ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ನಮ್ಮ ಏಲಕ್ಕಿ ಬಾಳೆಗೆ ಸುಮಾರು ಒಂದು 20-25 ರೂಪಾಯಿ ರೇಂಜ್ ಅಲ್ಲಿ ಇರುತ್ತೆ. ಒಂದೇ ಸರಿಗೆ ಗಣೇಶನ ಹಬ್ಬ ಬಂತು ಅಂತಂದ್ರೆ 35 ರೂಪಾಯಿಯಿಂದ ಮೇಲೆ ಹೋಗ್ಬಿಡುತ್ತೆ. ಹಾಗಾಗಿ ನಾವು ಗಣೇಶನ ಹಬ್ಬ ಬರೋಕ್ಕಿಂತ ಮುಂಚೆ ಒಂದ್ ವರ್ಷ ಮುಂಚೆ ನಾವೇನಾದ್ರೂ ನಾಟಿ ಮಾಡ್ಕೊಂಡ್ವಿ ಅಂತಂದ್ರೆ ಅಲ್ಲಿಗೆ ನಮ್ಗೇನಪ್ಪಾ ಅಂತಂದ್ರೆ ಕರೆಕ್ಟ್ ಆಗಿ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ನಾಟಿ ಮಾಡಿದ್ರೆ ಮುಂದಿನ ಸೆಪ್ಟೆಂಬರ್ ತಿಂಗಳಿಗೆ ಬೆಳೆ ಬರುತ್ತೆ. ನಾವು ಈ ಒಂದು ಟ್ಯಾಕ್ಟಿಕ್ಸ್ ನ ಬಳಸ್ಕೊಂಡ್ಬಿಟ್ಟು ರೈತರು ಅತಿ ಹೆಚ್ಚಿನ ದರವನ್ನ ಪಡಿಬಹುದು. ಒಂದೇದು ಈ ದರ ಎಲ್ಲಿವರೆಗೂ ಇರುತ್ತೆ ಅಂತಂದ್ರೆ ನಮ್ಗೆ ದೀಪಾವಳಿ ಏನು ಮುಗಿಯುತ್ತೆ ಅಲ್ಲಿವರೆಗೂ ದರ ಇರುತ್ತೆ ಸರ್, ತುಂಬಾ ಚೆನ್ನಾಗಿರುತ್ತೆ. ಸಮಟೈಮ್ಸ್ ಏನಪ್ಪಾ ಅಂತಂದ್ರೆ 65-70 ರೂಪಾಯಿವರೆಗೂ ಹೋಗುವಂತ ಸಂದರ್ಭ ಇರುತ್ತೆ. ಆದ್ರೆ ಡಿಸೆಂಬರ್ ನಂತರ ಅಂದ್ರೆ ಈಗ ನಮ್ಗೆ ಇದು ಮುಗಿದ ನಂತರ ದೀಪಾವಳಿ ಮುಗಿದ ನಂತರ ಏನಾಗುತ್ತೆ ಅಂತಂದ್ರೆ ದರ ಸ್ವಲ್ಪ ಕಡಿಮೆ ಆಗಂತ ಬರುತ್ತೆ. ಈ ಜನವರಿ ಫೆಬ್ರವರಿ ಮಾರ್ಚ್ ಆ ಸಮಯದಲ್ಲಿ ಅಂತರೂ ಬಾಳೆಗೆ ಬೇಡಿಕೆನೇ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ನಾವೆಲ್ಲ ಏನಪ್ಪಾ ಅಂತಂದ್ರೆ ಬಾಕಾವು ಅಂತ ಕೇಳಿರ್ತಾರೆ. ಬಾಕಾವು ಅಂತಂದ್ರೆ ಬಾಳೆಕಾಯಿ ಹುಡಿ ಅಂತ ಸರ್. ಇದನ್ನ ತಯಾರ ಮಾಡ್ಕೊಂಡು ಇಟ್ಕೋಬಹುದು. ಇದನ್ನ ಯಾವ ರೀತಿ ತಯಾರು ಮಾಡ್ಕೋಬಹುದು ಅಂತಂದ್ರೆ ಇದೊಂದು ಅತ್ಯುತ್ತಮ ಮೌಲ್ಯವರ್ಧಿತ ಒಂದು ಬಾಳೆ ಪ್ರಾಡಕ್ಟ್ ಆಗಿರ್ತದೆ. ಇದಕ್ಕೆ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯ ಒಂದು ಸ್ಪೆಷಲೈಸ್ಡ್ ಇಕ್ವಿಪ್ಮೆಂಟ್ಸ್ ಬೇಕಾಗಿರಲ್ಲ. ಸಲಕರಣೆಗಳೇನು ಮನೆಯಲ್ಲೇ ಇರತಕ್ಕಂಥವನ್ನ ಬಳಸಬಹುದು. ಆಮೇಲೆ ಅದಕ್ಕೇನು ಜಾಸ್ತಿ ಏನಪ್ಪಾ ಅಂತಂದ್ರೆ ಟೆಕ್ನಾಲಜಿನೂ ಬೇಕಾಗಿರಲ್ಲ, ಸಿಂಪಲ್ ಆಗಿ ಮಾಡೋದಿರುತ್ತೆ. ಹೇಗೆ ಅಂತಂದ್ರೆ ಈಗ ಬಾಳೆಗೊನೆಯನ್ನ ಏನಪ್ಪಾ ಅಂದ್ರೆ ಚಿಪ್ಸ್ ರೂಪದಲ್ಲಿ ಕಟ್ ಮಾಡಿ, ಸಣ್ಣ ಸಣ್ಣ ಚಿಪ್ಸ್ ಆಗಿ ಕಟ್ ಮಾಡಿ ಅದನ್ನ ಒಂದು ಮಜ್ಜಿಗೆ ದ್ರಾವಣದಲ್ಲೋ ಅಥವಾ ನಿಂಬೆ ಹಣ್ಣಿನ ದ್ರಾವಣದಲ್ಲೋ ಅದ್ದಿ ಇಟ್ಬಿಟ್ಟು ಅದನ್ನ ಕಪ್ಪಾಗದನ್ನ ತಡೆದು ಒಣಗಿಸಿ ನಂತರ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಯ್ತು ಸರ್. ಅದು ಸರಿಸುಮಾರು 6 ತಿಂಗಳವರೆಗೂ ನಾವು ಅದನ್ನ ಶೇಖರಣೆ ಮಾಡಿ ಇಡಬಹುದು. ಇದು ಮಕ್ಕಳಿಗೆ ಅತ್ಯುತ್ತಮವಾದೊಂದು ಆಹಾರ ಆಗಿರ್ತದೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಈಗ ಯಾರು ನಮ್ಗೆ ಸಕ್ಕರೆ ಕಾಯಿಲೆ ಇರ್ತಕ್ಕಂಥದ್ರು ಅವ್ರಿಗೆ ಇದರಲ್ಲಿ ಗ್ಲುಟೆನ್ ಅಂಶ ಕಡಿಮೆ ಇರೋದು ಒಂದು ಮತ್ತೆ ಸಕ್ಕರೆ ಅಂಶ ಕಡಿಮೆ ಇರೋದ್ರಿಂದ ಅದನ್ನ ಆಹಾರವಾಗಿ ಬಳಸಬಹುದು. ಹೀಗೆ ಮಾಡೋದ್ರಿಂದ ಏನಪ್ಪಾ ಅಂತಂದ್ರೆ ಇದನ್ನ ಮೌಲ್ಯವರ್ಧನೆ ಮಾಡ್ಕೊಂಡ್ಬಿಟ್ಟು ನಾವು ರೇಟ್ ಬಿದ್ದಿರೋದನ್ನ ನಾವು ತಡ್ಕೋಬಹುದು ಅಂತಂದು ಹೇಳ್ಬಹುದು. ಮತ್ತೆ ಇತ್ತೀಚೆಗೆ ಸಾಕಷ್ಟು ರೆಸಿಪೀಸ್ ಎಲ್ಲ ಬಂದಿದ್ದಾವೆ ಬಾಳೆಕಾಯಿ ಶಾವಿಗೆ ಅಂತಂದ್ ಕೇಳಿರ್ಬೋದು. ಮತ್ತೆ ಬಾಳೆಕಾಯಿ ಹುಡಿನಲ್ಲೇ ಬೇರೆ ಬೇರೆ ಬೇರೆ ಬೇರೆ ಒಂದು ಖಾದ್ಯಗಳನ್ನ ಮಾಡಿ ಜನಗಳು ತಿಂತಾ ಇದಾರೆ. ಸೊ ಹಾಗಾಗಿ ಈ ಒಂದು ಮೌಲ್ಯವರ್ಧನೆ ಮಾಡೋದ್ರಿಂದ ನಾವು ರೇಟ್ ಬಿದ್ರು ಕೂಡ ರೈತರು ತಡ್ಕೋಬಹುದು ಅಂತ ಹೇಳ್ಬಹುದು ಸರ್. ಯಾಕಂದ್ರೆ ರೈತರು ಮನೆಯಲ್ಲೇನೆ ಮಾಡಬಹುದು ಇದನ್ನ, ಯಾವುದೇ ಸ್ಪೆಷಲೈಸ್ಡ್ ಇಕ್ವಿಪ್ಮೆಂಟ್ಸ್ ಏನ್ ಬೇಕಾಗಂಗಿಲ್ಲ. ಒಣಗಿಸ್ಲಿಕ್ಕೆ ಡ್ರೈಯರ್ ಬೇಕು ಅಂತಂತಾರೆ, ಆದ್ರೆ ನಮಗೆ ದರ ಬೀಳೋದು ಯಾವಾಗ ಅಂತಂದ್ರೆ ಬೇಸಿಗೆನಲ್ಲೇ ದರ ಕಡಿಮೆ ಆಗಿರುತ್ತೆ, ಅವಾಗ ಒಳ್ಳೆ ಬಿಸಿಲು ಇರುತ್ತೆ, ಆ ಬಿಸಿಲಲ್ಲೇ ಒಣಗಿಸ್ಕೋಬಹುದು ಸರ್. ಒಳ್ಳೇದೇ ಸರ್. ಬಾಳೆ ಬೆಳೆ ಅಂತ ರೈತರು ಏನೆಲ್ಲ ಒಂದು ಕ್ರಮಗಳನ್ನು ಅನುಸರಿಸಬೇಕು, ಆಮೇಲೆ ಯಾವ್ಯಾವ ಒಂದು ಪದ್ಧತಿಗಳನ್ನು ಅನುಸರಿಸಿದ್ರೆ ನಮ್ಮ ಬಾಳೆಯನ್ನು ಚೆನ್ನಾಗಿ ಬೆಳಿಬಹುದು, ಆಮೇಲೆ ಯಾವ ರೀತಿ ಒಂದು ನಿರ್ವಹಣೆನ ಮಾಡಿದ್ರೆ ಕೆಲವೊಂದು ನಷ್ಟದಿಂದ ತಪ್ಪಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಹೇಳಿದ್ರೆ, ಆಮೇಲೆ ತಾವು ಹೇಳಿದ್ರಿ ಬಾಳೆಕಾಯಿ ಹುಡಿ ಬಗ್ಗೆ ಯಾವ ರೀತಿ ಅಂದ್ರೆ ಮೌಲ್ಯವರ್ಧನೆ ಮಾಡಿ ನಮ್ಮ ಒಂದು ನಷ್ಟವನ್ನು ಸರಿದೂಗಿಸ್ಕೋಬಹುದು ಅಂತಾನೆ ಹೇಳಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ಆಕಾಶವಾಣಿ ಪರ ಬಗ್ಗೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಬಾಳೆ ಬೆಳೆ ನಿರ್ವಹಣೆ ಈ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿಗಳಾದ HM ಸಣ್ಣಗೌಡರು ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಮಣಪುರಂ ಚಿನ್ನದ ಸಾಲ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಸಾಲವನ್ನು ಪರಿಚಯಿಸುತ್ತಿದೆ. ತಿಂಗಳಿಗೆ ಕೇವಲ 58 ಪೈಸೆಗೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪುರಂ ಚಿನ್ನದ ಸಾಲ, ಜೀವನವನ್ನು ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1-800-420-2233. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಇದೀಗ ರೈತರಿಗೆ ಸಲಹೆ. ನಾವು ಯಾವುದೇ ಆದಂತಹ ಒಂದು ಉತ್ತಮವಾದಂತಹ ಬೆಳೆಯನ್ನು ಬೆಳಿಬೇಕು ಅಂತಂದ್ರೆ ಸುಮಾರು 16 ಪೋಷಕಾಂಶಗಳ ಅವಶ್ಯಕತೆ ಇದೆ. ಅದರಲ್ಲಿ ನಾವು ಪ್ರಥಮ ಪೋಷಕಾಂಶಗಳು, ದ್ವಿತೀಯ ಪೋಷಕಾಂಶಗಳು ಹಾಗೂ ಲಘು ಪೋಷಕಾಂಶಗಳು ಅಂತ ನಾವು ಅವುಗಳನ್ನು ವರ್ಗೀಕರಣ ಮಾಡ್ತೀವಿ. ಈ ಲಘು ಪೋಷಕಾಂಶಗಳು ಅಂದ್ರೆ ಏನು ಅಂತಂದ್ರೆ ಬೆಳೆಗಳ ಬೆಳವಣಿಗೆಗಾಗಿ ಈ ಪೋಷಕಾಂಶಗಳು ತುಂಬಾ ಅತ್ಯವಶ್ಯ, ಆದರೆ ಇವುಗಳನ್ನು ಉಪಯೋಗಿಸುವಂತಹ ಒಂದು ಪ್ರಮಾಣ ತುಂಬಾ ಕಡಿಮೆಯದಾಗಿರ್ತದೆ. ಅದಕ್ಕಾಗಿನೇ ನಾವು ಲಘು ಪೋಷಕಾಂಶಗಳು ಅಂತ ಇವುಗಳನ್ನು ನಾವು ಕರಿತಾ ಇದ್ದೀವಿ. ಪ್ರಮುಖವಾಗಿ ಈ ಲಘು ಪೋಷಕಾಂಶಗಳು ಮಣ್ಣಿನಲ್ಲಿ ಯಾವ್ಯಾವು ಅಂತಂದ್ರೆ ಕಬ್ಬಿಣ, ಮ್ಯಾಂಗನೀಸ್, ತಾಮ್ರ, ಸತು, ಬೋರಾನ್, ಮಾಲಿಬ್ಡಿನಮ್ ಮತ್ತು ಕ್ಲೋರೈಡ್. ಒಟ್ಟು 7 ಲಘು ಪೋಷಕಾಂಶಗಳಲ್ಲಿ ನಮ್ಮ ಕರ್ನಾಟಕದ ಮಣ್ಣುಗಳಲ್ಲಿ ಯಥೇಚ್ಛವಾಗಿ ಒಂದು ಈ ಲಘು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನಾವು ಹೆಚ್ಚಾಗಿ ಸತು, ಬೋರಾನು ಹಾಗೂ ಮ್ಯಾಂಗನೀಸ್, ಕಬ್ಬಿನ ಇಂತಹ ಒಂದು ಲಘು ಪೋಷಕಾಂಶಗಳ ಕೊರತೆಯನ್ನು ನಾವು ಯಥೇಚ್ಛವಾಗಿ ಕಾಣ್ತೀವಿ. ಅದರಲ್ಲಿಯೂ ಸಹ ಸತು ಮತ್ತು ಬೋರಾನ್ ಈ ಹೆಚ್ಚಿನ ಪ್ರಮಾಣದಲ್ಲಿ ಇವುಗಳನ್ನು ನಾವು ತೋಟಗಾರಿಕೆ ಬೆಳೆಗಳಾಗಬಹುದು ಅಥವಾ ಬೇಸಾಯದ ಬೆಳೆಗಳಾಗಬಹುದು, ಈ ಬೆಳೆಗಳಲ್ಲಿ ಇವೆರಡು ಲಘು ಪೋಷಕಾಂಶಗಳ ಒಂದು ಕೊರತೆಯನ್ನು ನಾವು ಕಾಣ್ತೀವಿ. ಸತುವಿನ ಕೊರತೆ ಕಂಡು ಬಂದಾಗ ಮುಖ್ಯವಾಗಿ ನಮಗೆ ಏನಾಗುತ್ತೆ ಅಂತಂದ್ರೆ ಎಲೆಗಳ ಅಗಲ ಕಡಿಮೆ ಆಗ್ತದೆ, ಹಳದಿ ಬಣ್ಣಕ್ಕೆ ಎಲೆಗಳು ತಿರುಗ್ತವೆ, ಹೂ ಬಿಡುವುದು, ಕಾಯಿ ಕಟ್ಟುವುದು ಮತ್ತು ಮಾಗುವುದು, ಕಾಂಡಗಳ ಅಂಚಿನ ನಡುವಿನಿಂದ ಬೆಳವಣಿಗೆ ಕುಂಠಿತ ಆಗುತ್ತೆ. ಹೀಗೆ ಕೊನೆಯದಾಗಿ ಆ ಸಸಿ ಒಂದು ಅಷ್ಟೊಂದು ಬೆಳೆಯಲಾರದೆ ಸಾವನ್ನಪ್ಪುತ್ತೆ. ಇದು ಸತು ಪೋಷಕಾಂಶದ ಒಂದು ಪ್ರಮುಖವಾದಂತಹ ಒಂದು ಕೊರತೆಯ ಲಕ್ಷಣ. ಈಗ ಎರಡನೇದಾಗಿ ನಾನು ನಿಮಗೆ ಬೋರಾನ್ ಪೋಷಕಾಂಶದ ಕೊರತೆ ಬಗ್ಗೆ ಹೇಳ್ತೀನಿ. ಬೋರಾನು ಹೆಚ್ಚಾಗಿ ತೋಟಗಾರಿಕಾ ಬೆಳೆಗಳಾದಂತಹ ಪಪ್ಪಾಯಿ, ಮಾವು, ತೆಂಗು, ಅಡಿಕೆಗಳಲ್ಲಿ ಯಥೇಚ್ಛವಾಗಿ ನಾವು ಕಾಣ್ತೀವಿ. ಚಿಕ್ಕ ಚಿಕ್ಕದು ಹರಳಣಾಕಾರವಾಗಿರುವಂತಹ ಸಂದರ್ಭದಲ್ಲಿ ಕಾಯಿಗಳು ಒಡೆದು ಉದುರುವಂತಹ ಪ್ರಮುಖವಾದಂತಹ ಒಂದು ಸಮಸ್ಯೆಯನ್ನು ನಾವು ಈ ತೋಟಗಾರಿಕಾ ಬೆಳೆಗಳಲ್ಲಿ ಕಾಣ್ತೀವಿ. ಇದು ಬೋರಾನ್ ಒಂದು ಪೋಷಕಾಂಶದ ಕೊರತೆಯ ಲಕ್ಷಣ ಅಂತ ಈಗ ಆಲ್ರೆಡಿ ಸಂಶೋಧನೆಯಿಂದ ತಿಳಿದು ಬಂದಿದೆ. ಇಂತಹ ಕೊರತೆಯ ಸಂದರ್ಭದಲ್ಲಿ ನಾವು ಸತು ಮತ್ತು ಬೋರಾನಿನ ಒಂದು ನಿರ್ವಹಣೆಯನ್ನ ಮಾಡಬೇಕು. ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಲಘು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನಾವು ನೀರಿನಲ್ಲಿ ಕರಗಿರುವಂತಹ ಲಘು ಪೋಷಕಾಂಶಗಳನ್ನ ಉಪಯೋಗಿಸುವುದರಿಂದ ಅಂದ್ರೆ ವಾಟರ್ ಸಾಲ್ಯುಬಲ್ ಲಿಕ್ವಿಡ್ ಫರ್ಟಿಲೈಸರ್ ಅಂತ ಹೇಳ್ತೀವಿ, ಇವುಗಳನ್ನ ನಿಗದಿತ ಪ್ರಮಾಣದಲ್ಲಿ ಅಂದ್ರೆ ವಿಜ್ಞಾನಿಗಳು ಶಿಫಾರಸು ಮಾಡಿರ್ತಕ್ಕಂತ ಒಂದು ಸಂಶೋಧನಾತ್ಮಕ ಶಿಫಾರಸಿನ ಮೇರೆಗೆ ನಾವು ಇವುಗಳನ್ನು ಉಪಯೋಗಿಸುವುದರಿಂದ ಈ ಒಂದು ಪೋಷಕಾಂಶಗಳ ಕೊರತೆಯನ್ನ ನಾವು ನಿಭಾಯಿಸದಲ್ಲದೆ ಉತ್ತಮವಾದಂತಹ ಇಳುವರಿಯನ್ನ ನಾವು ಪಡೀಲಿಕ್ಕೆ ಸಾಧ್ಯ ಇದೆ. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಮಣಪುರಂ ಚಿನ್ನದ ಸಾಲ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಚಿನ್ನದ ಸಾಲವನ್ನು ಪರಿಚಯಿಸುತ್ತದೆ. ತಿಂಗಳಿಗೆ ಕೇವಲ 58 ಪೈಸೆಗೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪುರಂ ಚಿನ್ನದ ಸಾಲ, ಜೀವನವನ್ನು ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1800420-2233. ಕೇಳುಗರೆ, ಮಧ್ಯ ಕರ್ನಾಟಕದ ದಸರಾ ಎಂದೇ ಪ್ರಖ್ಯಾತವಾಗಿರುವ ಚಿತ್ರದುರ್ಗದ ಮುರುಘರಾಜೇಂದ್ರ ಮಠ ಆಯೋಜಿಸುವ ಈ ಬಾರಿಯ ಶರಣ ಸಂಸ್ಕೃತಿ ಉತ್ಸವದ ವಿಶೇಷಗಳ ಕುರಿತು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರವು ದಿನಾಂಕ 8/10/2021 ಅಂದರೆ ಇದೇ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಮುರುಘರಾಜೇಂದ್ರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶಿವಮೂರ್ತಿ ಮುರುಘಾ ಶರಣರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರೊಂದಿಗೆ ನೇರ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಕರೆ ಮಾಡಬೇಕಾದ ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆಗಳು 9448640273 ಮತ್ತೊಂದು 9141917272. ಗಮನಿಸಿ, ಈ ಬಾರಿಯ ಶರಣ ಸಂಸ್ಕೃತಿ ಉತ್ಸವ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ನೇರ ಪ್ರಸಾರವಾಗಲಿದೆ. ಕೇಳುಗರೆ, ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಜನಪದ ಗೀತೆಯನ್ನ ಹಾಡಿದ್ದಾರೆ ವಿನಾಯಕ್ ಪ್ರಸಾದ್ ಮತ್ತು ಕೃಪಾ ಕೆ ಭಟ್. ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಜನಪದ ಗೀತೆಯನ್ನ ಕೇಳೋಣ. ತಂಗ್ಯೋವ ಕಟ್ಟಿಸ್ಯಾಳೆ ಅಂತ್ಯವಿಲ್ಲದ ಕೆರೆಯ ಹನ್ನೆರಡು ತೂಬೋ ಮದುಗಾದ ಹನ್ನೆರಡು ತೂಬೋ ಮದುಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳೆ ಮಾಯದಂತ ಮಳೆ ಬಂದಣ್ಣ ಮದುಗಾದ